ಜಲ್ಜಿ ದೊರೆಯುತ್ತದೆ. ಚಿನ್ನ ಹಾಗೂ ವಜ್ರದ ಆಭರಣಗಳ ಖರೀದಿಯ ಮೇಲೆ ಚಿನ್ನದ ನಾಣ್ಯ ಉಚಿತ. ಸೆಪ್ಟೆಂಬರ್ 26ರಿಂದ ಅಕ್ಟೋಬರ್ 3ರವರೆಗೆ ಮಾತ್ರ. ಮೆಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸೆರಾಫ್ ಮತ್ತು ಜ್ಯುವೆಲ್ಲರ್ಸ್. ನಿಯಮಗಳು ಅನ್ವಯ. ನಮ್ಮ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ಕಿಸಾನ್ ವಾಣಿಯಲ್ಲಿ ಮೊದಲಿಗೆ ಕೇಳಿ, ವಿಶ್ವ ರೇಬಿಸ್ ದಿನಾಚರಣೆ ಸಂದರ್ಭದಲ್ಲಿ ಇಂಡಿ ಕೃಷಿ ವಿಜ್ಞಾನ ಕೇಂದ್ರದ ಪಶುವೈದ್ಯಾಧಿಕಾರಿಗಳಾಗಿರುವ ಡಾ ಸಂತೋಷ ಶಿಂದೆ ಅವರೊಂದಿಗೆ ಸಂದರ್ಶನ. ತಜ್ಞವಾಣಿ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇವತ್ತಿನ ದಿನವನ್ನ ವಿಶ್ವದಾದ್ಯಂತ ವಿಶ್ವ ರೇಬಿಸ್ ದಿನ ಅಂತೇಳಿ ಆಚರಣೆ ಮಾಡ್ತಾ ಇದ್ದಾರೆ. ರೇಬಿಸ್ ಅನ್ನುವಂಥದ್ದು ತಮಗೆಲ್ಲ ಗೊತ್ತಿರುವಂಗ, ತಮ್ಮ ಅನುಭವಕ್ಕೂ ಬಂದಿರುವಂಗ ಒಂದು ಮಾರಣಾಂತಿಕ ರೋಗ. ಒಂದ್ ವೇಳೆ ನಾವು ನಿರ್ಲಕ್ಷ್ಯ ಮಾಡಲಿಲ್ಲಪ್ಪ ಅಂತಂದ್ರ ಅದು ಜೀವವನ್ನೇ ತಗೊಳ್ತದೆ. ಅದಕ್ಕೆ ಇವತ್ತಿನ ದಿವಸ ಅದರ ಬಗ್ಗೆ ಕಾಳಜಿ ವಹಿಸೋದಕ್ಕ ಮತ್ತ ಜಾಗೃತಿ ಮೂಡಿಸೋದಕ್ಕ ಈ ದಿನವನ್ನ ನಾವು ಆಚರಣೆ ಮಾಡ್ತಾ ಇದೀವಿ. ಇದೊಂದೇ ದಿನ ಅಂತಲ್ಲ, ನಾವು ನಮ್ಮ ಜಾನುವಾರುಗಳ ಬಗ್ಗೆ ಮತ್ತ ಪ್ರಾಣಿಗಳ ಬಗ್ಗೆ ಕಾಳಜಿ ವಹಿಸಬೇಕಾಗ್ತದೆ. ಅವುಗಳ ಆರೋಗ್ಯದ ಬಗ್ಗೆ ಲಕ್ಷ ಇಡಬೇಕಾಗ್ತದೆ. ಈ ವಿಷಯದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇವತ್ತ ನಮ್ಮ ಜೊತೆಗೆ ಇಂಡಿ ಕೃಷಿ ವಿಜ್ಞಾನ ಕೇಂದ್ರದೊಳಗ ಪಶು ವೈದ್ಯರಾಗಿರುವಂತಹ ಡಾಕ್ಟರ್ ಸಂತೋಷ್ ಶಿಂದೆ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಸಂತೋಷ್ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ಧನ್ಯವಾದಗಳು ಸರ್. ರೇಬಿಸ್ ಅಂತೇಳಿ ಅನ್ನುವಂಥದ್ದು ಈ ನಾಯಿ ಹುಚ್ಚು ರೋಗ ಏನಿದೆ, ಇದು ಬಹಳ ತೊಂದರೆ ಕೊಡುವಂತಹದ್ದು ಮತ್ತ ಒಂದ್ ವೇಳೆ ನಾವು ನಿರ್ಲಕ್ಷ್ಯ ಮಾಡಿದೀವಿ ಅಂತಂದ್ರ ನಮ್ಮ ಜೀವವನ್ನೇ ತಗೊಳ್ಳುವಂತಹ ಒಂದು ರೋಗ. ಇದು ಯಾವ ರೀತಿ ಬರ್ತದ, ಇದರ ಕಾಳಜಿಯನ್ನ ಯಾವ ರೀತಿ ವಹಿಸಬೇಕು, ಏನೇನು ಲಕ್ಷಣಗಳಿರ್ತಾವ ಅವೆಲ್ಲ ತಾವು ನಮ್ಮ ರೈತರಿಗೆ ತಿಳಿಸಿಕೊಡ್ತೀರಿ? ಎಸ್ ಸರ್, ಖಂಡಿತವಾಗಲು ಸರ್. ಮೊದಲನೇದಾಗಿ ನಮ್ಮ ಎಲ್ಲಾ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ಬಹಳ ಪ್ರಮುಖ ವಿಷಯ ಬಗ್ಗೆ ನಾವು ಇಲ್ಲಿ ಚರ್ಚೆಯನ್ನ ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ಎಲ್ಲ ರೈತ ಬಾಂಧವರಿಗೆ ಕೇಳಬೇಕು, ಇದರದ್ದು ಉಪಯೋಗನೂ ಕೂಡ ಮಾಡ್ಕೋಬೇಕಂತ ಕೇಳ್ಕೊತೇನೆ. ಇವತ್ತು 28 ಸೆಪ್ಟೆಂಬರ್, ಇವತ್ತು ನಾವು ವಿಶ್ವ ರೇಬಿಸ್ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದೀವಿ. ಇದು ಪ್ರತಿ ವರ್ಷ ಈ ದಿನಾಚರಣೆ ಮಾಡ್ತಾ ಇದೀವಿ. ಇದು ಜಗತ್ತಿನ ಎಲ್ಲಾ ಕಡೆನೂ ಈ ದಿನಾಚರಣೆಯನ್ನು ಮಾಡ್ತಾರೆ. ಇದು ಪ್ರಮುಖವಾಗಿ 2007ರಲ್ಲಿ ಸ್ಟಾರ್ಟ್ ಆಯಿತು. ಸೊ ಅದರಂತೆ ಪ್ರತಿ ವರ್ಷ ಈ ದಿನಾಚರಣೆ ಮಾಡ್ತಿದ್ದಾರೆ. ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ 28 ಸೆಪ್ಟೆಂಬರ್ ನೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತಂದ್ರೆ, ಇದು ಬಹುಶಃ ಎಲ್ಲರಿಗೂ ಗೊತ್ತಿರಬಹುದು, 28ಸೆಪ್ಟೆಂಬರ್ ಈ ಒಂದು ಹುಚ್ಚು ನಾಯಿ ರೋಗ ಅಥವಾ ರೇಬಿಸ್ ರೋಗಕ್ಕೆ ಲಸಿಕೆಯನ್ನು ಕಂಡಿರತಕ್ಕಂತ ವಿಜ್ಞಾನಿಗಳಾದ ಲೂಯಿಸ್ ಪಾಶ್ಚರ್ ಅವರ ಮರಣ ದಿನ ಇದು. ಸೊ ಅವರ ನೆನಪಿಗಾಗಿ, ಅವರ ಒಂದು ಲಸಿಕೆಯನ್ನು ಕಂಡಿರತಕ್ಕಂತ ನೆನಪಿಗೋಸ್ಕರ ಈ ಒಂದು 28 ಸೆಪ್ಟೆಂಬರ್ ಅನ್ನ ಡೇಟ್ ಅನ್ನು ಆಯ್ಕೆ ಮಾಡಿಕೊಂಡು ಇವತ್ತು ಈ ಒಂದು ವಿಶ್ವ ದಿನ ರೇಬಿಸ್ ದಿನಾಚರಣೆಯನ್ನ ಆಚರಣೆ ಮಾಡ್ತಿದ್ದಾರೆ. ಬಹುಶಃ ಎಲ್ಲರಿಗೂ ಗೊತ್ತಿದೆ, ರೇಬಿಸ್ ಅನ್ನೋದಕ್ಕಿಂತ ಹುಚ್ಚು ನಾಯಿ ರೋಗ ಅಂತ ಎಲ್ಲರಿಗೂ ಪರಿಚಯ ಇದು. ಈ ರೋಗ ಇದು ಒಂದು ಮಾರಣಾಂತಿಕ ರೋಗ ಅಂತ ಹೇಳ್ಬಹುದು. ಯಾಕಂತಂದ್ರೆ ಈ ರೋಗ ಬಂದ ಮೇಲೆ ಇದಕ್ಕೆ ಯಾವುದೇ ಚಿಕಿತ್ಸೆ ಇಲ್ಲ. ಇನ್ನುವರೆಗೂ ಚಿಕಿತ್ಸೆ ಮಾಡಿಕೊಂಡು ಒಂದು ಪೇಷಂಟ್ ರಿಕವರಿ ಆಗಿದ್ದು ಇನ್ನೂ ಯಾವ ಕೇಸು ಇಲ್ಲ. ಯಾಕಂತಂದ್ರೆ ಈ ರೋಗ ಬಂದ್ರೆ ಅಂದ್ರೆ 100% ಸಾವು ಖಂಡಿತ ಅಂತ ಹೇಳಿ ಎಲ್ಲರೂ ವೈದ್ಯರು ಕೂಡ ಹೇಳ್ತಾರೆ, ಸೈಂಟಿಫಿಕ್ ಆಗಿ ಹೇಳ್ತಾರೆ. ಸೊ ಅದಕ್ಕಾಗಿ ಇದನ್ನ ಮಾರಣಾಂತಿಕ ರೋಗ ಅಂತ ಕರಿತೀವಿ. ಇದು ಒಂದು ವೈರಸ್ ದಿಂದ ಬರ್ತಕ್ಕಂತ ರೋಗ, ಅದಕ್ಕೆ ರ್ಯಾಬ್ಡೋ ವೈರಸ್ ಅಂತ ಕರಿತೀವಿ. ಅದಕ್ಕೆ ಇದು ಒಂದು ಏನಪ್ಪಾ ಅಂತಂದ್ರೆ, ಈ ವಿಶೇಷವಾಗಿ ಹೇಳ್ಬೇಕಂತಂದ್ರೆ ಇದು ಯಾವ ತರ ಬರುತ್ತಂತಂದ್ರೆ, ಇದು ಹುಚ್ಚು ನಾಯಿ ರೋಗ ಅಂತ ಕರಿತೀವಿ. ಅದಕ್ಕಾಗಿ ಹುಚ್ಚು ನಾಯಿ ಏನಾದ್ರೂ ಆಲ್ರೆಡಿ ಅದು ನಾಯಿ ರೇಬಿಸ್ ರೋಗ ಬಂದಿದೆ, ಆ ರೇಬಿಸ್ ರೋಗ ಬಂದಿರತಕ್ಕಂತ ನಾಯಿ ಏನಾದ್ರೂ ಪ್ರಾಣಿಗಳಿಗೆ ಕಚ್ಚುತ್ತು ಅಥವಾ ಮನುಷ್ಯರಿಗೆ ಕಚ್ಚಿತು ಅಥವಾ ಮಕ್ಕಳಿಗೆ ಕಚ್ಚಿತು, ಅವಾಗ ಏನಾಗುತ್ತೆ, ಆ ಒಂದು ಪ್ರಾಣಿಗಳ ಹುಚ್ಚು ನಾಯಿ ರೋಗದ ಜೊಲ್ ಅಂತ ಕರಿತೀವಲ್ಲ, ಅದರಲ್ಲಿ ಈ ವೈರಾಣು ಆಲ್ರೆಡಿ ಸೇರ್ಕೊಂಡಿರ್ತೈತಿ. ಸೊ ಯಾವಾಗ ಪ್ರಾಣಿಗಳಿಗೆ ಅಟ್ಯಾಕ್ ಮಾಡುತ್ತ ಅಥವಾ ಮನುಷ್ಯರಿಗೆ ಕಚ್ಚುತ್ತಲ್ಲ, ಅವಾಗ ಏನಾಗುತ್ತೆ, ಆ ಜೊಲ್ಲಿನ ಮುಖಾಂತರ ಈ ವೈರಾಣು ಮನುಷ್ಯನ ಶರೀರ ಅಥವಾ ಪ್ರಾಣಿನ ಶರೀರದಲ್ಲಿ ಎಂಟ್ರಿ ಆಗ್ತೈತಿ. ಎಂಟ್ರಿ ಆಗಿ ಅಲ್ಲಿಂದ ಈ ರೋಗಾಣು ಮಲ್ಟಿಪ್ಲೈ ಆಗಿ ನೆಕ್ಸ್ಟ್ ಸಿಂಪ್ಟಮ್ಸ್ ಅನ್ನ ಅಥವಾ ಲಕ್ಷಣಗಳು ತೋರಿಸಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇನ್ನೊಂದು ಯಾವ ತರ ಹರಡುತ್ತಂತಂದ್ರೆ, ಇದು ಪ್ರಮುಖವಾಗಿ ಕೆಲವೊಂದು ಕಾಡು ಪ್ರಾಣಿಗಳು, ನಾಯಿ ಸಂಪರ್ಕದಿಂದ, ಬೆಕ್ಕು ಸಂಪರ್ಕದಿಂದ, ಆಮೇಲೆ ಕೆಲವೊಂದ್ಸತಿ ಯಾವ್ದಾದ್ರೂ ಈಗ ನಮ್ಮ ಹಸು ಆಗ್ಲಿ, ಕುರಿ ಆಗ್ಲಿ, ಆಡಾಗ್ಲಿ, ಅದನ್ನು ಕೂಡ ಏನಾದ್ರೂ ಇದು ರೇಬಿಸ್ ರೋಗ ಬಂದಿದೆ, ಆ ಒಂದು ಪ್ರಾಣಿಯಿಂದನು ಕೂಡ ಬೇರೆ ಪ್ರಾಣಿಗೂ ಕೂಡ ಸ್ಪ್ರೆಡ್ ಆಗುವ ಸಾಧ್ಯತೆ ಇರ್ತೈತಿ. ಆಮೇಲೆ ನಾವು ವಿಶೇಷವಾಗಿ ಈ ಒಂದು ರೋಗಾಣು ಅಥವಾ ಈ ರೇಬಿಸ್ ಮಕ್ಕಳಲ್ಲಿ ಜಾಸ್ತಿ ಕಂಡು ಬರ್ತೈತಿ. ಯಾಕೆಂತಂದ್ರೆ ನಾವು ನಾಯಿ ಜೊತೆ ಮಕ್ಕಳಿಗೆ ಆಟ ಆಡಕ್ ಬಿಟ್ಟಿರ್ತೀವಿ. ಸೊ ಆ ಟೈಮಿಗೆ ಏನೇನು ಮಕ್ಕಳಿಗೆ ಏನು ಇರುವುದಿಲ್ಲ, ನಾಯಿದಿಂದ ಕಷ್ಟ ಅಂದ್ರೆ ಏನು ಕಚ್ಚಿದ್ರೆ ಏನ್ ತೊಂದರೆ ಆಗುತ್ತೆ, ಅದ್ರ ಬಗ್ಗೆ ಜಾಗೃತಿ ಬರೋದಿಲ್ಲ ಸರ್. ಸೊ ಹಾಗಾಗಿ ಅವಾಗ ಈ ಒಂದು ನಾವು ಒಂದು ಸರ್ವೆ ಪ್ರಕಾರ ನೋಡಿದ್ರೆ ಈ ಮಕ್ಕಳಲ್ಲಿ ಅತಿ ಹೆಚ್ಚು ಪ್ರಮಾಣ ಇದೆ ಇನ್ಸಿಡೆನ್ಸ್. ಆಮೇಲೆ ಈ ಪ್ರಮುಖವಾಗಿ ದೇಶದಲ್ಲಿ ಎಲ್ಲಾ ಕಡೆ ಇದೆ, ಬಟ್ ಏಷ್ಯಾ ಮತ್ತು ಆಫ್ರಿಕನ್ ಕಂಟ್ರೀಸ್ ಅಲ್ಲಿ ಈ ಒಂದು ರೋಗಾಣು ಜಾಸ್ತಿ ಇದೆ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಬೀದಿ ನಾಯಿಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ. ಸೊ ಇದು ಒಂದು ಬೀದಿ ನಾಯಿಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಡೆಫಿನೆಟ್ಲಿ ಈ ಒಂದು ರೋಗ, ಒಂದು ನಾಯಿ ಏನಾದರೂ ಒಂದು ರೇಬಿಸ್ ರೋಗ ಇತ್ತಂದ್ರೆ ಅದು ನಿಧಾನವಾಗಿ ಸ್ಪ್ರೆಡ್ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಈಗ ಒಂದು ನಾಯಿ ಒಳಗ ರೇಬಿಸ್ ರೋಗಾಣು ಐತಿ ಅಂತ ಹೇಳಿ ಅದರ ಲಕ್ಷಣಗಳು ಏನಿರ್ತಾವ ಸರ್? ಈಗ ಸಪೋಸ್ ಈ ರೇಬಿಸ್ ಅಥವಾ ಈ ಹುಚ್ಚು ನಾಯಿ ರೋಗ ಇದೆ ಅಂತ ನಾಯಿಯಲ್ಲಿ ಬಂದಿದ್ದಾರೆ ಅಂತಂದ್ರೆ ಲಕ್ಷಣಗಳು ಖಂಡಿತವಾಗ್ಲೂ ಅದನ್ನ ನಾಯಿ ನೋಡಿದ ತಕ್ಷಣ ನೀವು ಹೇಳ್ಬಹುದು ಇದಕ್ಕೆ ಒಂದು ಏನೋ ಸಮಸ್ಯೆ ಇದೆ ಅಥವಾ ಇದಕ್ಕೆ ಹುಚ್ಚು ನಾಯಿ ರೋಗ ಅಂತ ರೇಬಿಸ್ ಬಂದಿದೆ ಅಂತ ಹೇಳ್ಬಹುದು. ಮೊದಲನೇದಾಗಿ ಏನಪ್ಪ ಅಂತಂದ್ರೆ ಅದ್ರ ಚಂಚಲತೆ ಜಾಸ್ತಿ ಆಗುತ್ತೆ, ಅಂದ್ರೆ ಇನ್ಕೋಆರ್ಡಿನೇಷನ್ ಅಂದ್ರೆ ಮನಸ್ಸಿದ್ದಲ್ಲಿ ಅಥವಾ ಏನೋ ಒಂದು ಬಾಡಿ ಅದ್ರ ದೇಹದ ಮೇಲೆ ಕಂಟ್ರೋಲ್ ಇರೋದಿಲ್ಲ, ಆ ಕಡೆ ಹೋಗಿ ಯಾವ ಆಂಗಲ್ ನಲ್ಲೂ ಮೂವ್ ಆಗ್ತಾ ಇರ್ತೈತೆ, ಆಮೇಲೆ ಹಾದಿಯಲ್ಲಿ ಯಾವುದೇ ಒಂದು ವಸ್ತು ಬಂದ್ರೂ ಅದಕ್ಕೆ ಕಚ್ಚಲಿಕ್ಕೆ ಟ್ರೈ ಮಾಡುತ್ತೆ, ಮನುಷ್ಯರಾಗ್ಲಿ ಅಥವಾ ಏನೋ ಒಂದು ಕಲ್ಲಾಗ್ಲಿ ಅಥವಾ ಗೋಡೆ ಆಗ್ಲಿ ಏನೋ ಒಂದು ಇದ್ರೂ ಕಚ್ಚಲಿಕ್ಕೆ ಟ್ರೈ ಮಾಡುತ್ತೆ, ಆಮೇಲೆ ಜಾಸ್ತಿ ಬೆದರುತ್ತೆ, ಆಮೇಲೆ ಇನ್ಕೋಆರ್ಡಿನೇಷನ್ ಆಗುತ್ತೆ ಬಾಡಿಯಲ್ಲಿ. ಸೊ ಇವೆಲ್ಲ ಏನಪ್ಪಾ ಅಂದ್ರೆ ಸಿಕ್ಕಾಪಟ್ಟೆ ಕಂಟಿನ್ಯೂಸ್ ಜೊಲು ಸೋರಿಸ್ತಾ ಇರ್ತೈತಿ, ಅದು ಒಂದು ಪ್ರಮುಖ ಸಿಂಪ್ಟಮ್ಸ್ ಅಂತ ಹೇಳ್ಬಹುದು. ಕಣ್ಣೆಲ್ಲ ಕೆಂಪಾಗಿರ್ತವೆ. ಸೊ ಇದು ಒಂದು ಕೆಲವೊಂದು ಲಕ್ಷಣಗಳು ಯಾವ ನಾಯಿಯಲ್ಲಿ ಈ ರೋಗಾಣು ಬಂದಿರುತ್ತಲ್ಲ ಈ ಕೆಲವೊಂದು ಲಕ್ಷಣಗಳು ನಾವು ಕಾಣಬಹುದು. ಸಪೋಸ್ ಈ ಒಂದು ನಾಯಿ ಏನಾದರೂ ಪ್ರಾಣಿಗಳಿಗೆ ಬೇರೆ ಪ್ರಾಣಿಗಳಿಗೆ ಕಸ್ತು ಅಥವಾ ಮನುಷ್ಯರಿಗೆ ಕಸ್ತು ಅಂತಂದ್ರೆ ನಿಧಾನವಾಗಿ ಅದು ಏನಪ್ಪಾ ಅಂತಂದ್ರೆ ಆ ಪ್ರಾಣಿಯಲ್ಲಿ ಯಾರಿಗೆ ಕಚ್ಚಿರುತ್ತೆ ಅದು ಒಂದು ಒಂದು ಕೆಲವೊಂದ್ಸತಿ ಒಂದ್ ತಿಂಗಳು ಅಥವಾ ಮೂರ್ ತಿಂಗಳು ಅಥವಾ ಒಂದೊಂದು ವರ್ಷವರೆಗೂ ಸಮಯ ತಗೊಂಡು ಲಕ್ಷಣಗಳು ಉಂಟಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಅಂದ್ರೆ ಇವತ್ತಿನ ಹಿಡ್ಕೊಂಡು ಒಂದು ವರ್ಷ ತನಕ ಯಾವಾಗಾದ್ರೂ ಅದನ್ನ ಲಕ್ಷಣ ನೋಡಬಹುದು. ಯಾಕಂದ್ರೆ ಅದು ಏನ ಈ ಎರಡು ಒಂದ್ಸತಿ ಬಾಡಿಯಲ್ಲಿ ಎಂಟ್ರಿ ಆಗಿದ್ಮೇಲೆ ಒಂದು ಸ್ವಲ್ಪ ಇಮ್ಯುನಿಟಿ ಬೇಸ್ ಅಂತ ಹೇಳ್ಬಹುದು, ಸ್ವಲ್ಪ ಅದು ಸೂಕ್ತವಾಗಿರ್ತೈತಿ. ಯಾವಾಗ ಅದಕ್ಕೆ ಟೈಮ್ ಸಿಕ್ತೈತೆ ಅಥವಾ ಯಾವಾಗ ಅದಕ್ಕೆ ಮಲ್ಟಿಪ್ಲಿಕೇಶನ್ ಚಾನ್ಸ್ ಸಿಗುತ್ತಲ್ಲ ಅದು ಅವಕಾಶ ಸಿಕ್ಕಾಗ, ಸೊ ಅದ್ರದ್ದು ಮಲ್ಟಿಪ್ಲಿಕೇಶನ್ ಆಗಿ ಅದ್ರ ಸಂಖ್ಯೆ ಜಾಸ್ತಿ ಆದಾಗ ಅದು ಲಕ್ಷಣಗಳು ಅವಾಗ ಸ್ಟಾರ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ಸೊ ಒಂದ್ಸತಿ ಏನಾದ್ರೂ ಈ ತರ ಒಂದು ಸಪೋಸ್ ಪ್ರಾಣಿಯಲ್ಲೇ ತಗೊಂಡ್ರೆ ಹಸು ಕಸ್ತು ಅಥವಾ ಕುರಿ ಕಸ್ತು ಆಡಿ ಕಸ್ತಾಗ ಈ ಒಂದು ಲಕ್ಷಣಗಳು ಬರೋದು ಏನೇ ಅಂತಂದ್ರೆ ಮೊದಲನೇದು ಒಂದು ಜ್ವರ ಸ್ಟಾರ್ಟ್ ಆಗುತ್ತೆ. ಜ್ವರ ಬಂದು ಮೊದಲು ಎಲ್ಲಿ ಕಚ್ಚಿರುತ್ತಲ್ಲ ಆ ಕಚ್ಚಿರ್ತಕ್ಕಂತ ಜಾಗದಲ್ಲಿ ಬಾವು ಬಂದಿರ್ತೈತಿ. ನೆಕ್ಸ್ಟ್ ಜ್ವರ ಬರುತ್ತೆ, ಜ್ವರ ಬಂದ ಮೇಲೆ ನೆಕ್ಸ್ಟ್ ಇನ್ಕೋಆರ್ಡಿನೇಷನ್ ಅಂತ ಹೇಳ್ಬಹುದು, ಚಂಚಲತೆ ಮತ್ತು ಅದರದ್ದು ಹೆಚ್ಚಿನ ಓಡಾಡುವ ಒಂದು ಪ್ರಮಾಣ ಜಾಸ್ತಿ ಆಗುತ್ತೆ, ಜೊತೆಯಲ್ಲಿ ಅದನ್ನು ಕೂಡ ಜೊಲ್ ಸೊರಿಸ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ಕಣ್ಣೆಲ್ಲ ಕೆಂಪಾಗ್ತವೆ. ಆಮೇಲೆ ನಾವು ಮನುಷ್ಯರಲ್ಲಿ ತಗೊಂಡ್ರೆ ಒಂದೊಂದ್ಸತಿ ಪಾಶ್ಚರ್ವಾಯ್ ಅಂತ ಹೇಳ್ಬಹುದು, ಪ್ಯಾರಲೈಸಿಸ್ ಆಗ್ತೈತಿ. ಈ ಒಂದು ಈ ರೋಗಕ್ಕೆ ರೇಬಿಸ್ಗಿನ ಹೈಡ್ರೋಫೋಬಿಯಾ ಅಂತ ಕರೀತಾರೆ. ಯಾಕಂತಂದ್ರೆ ಒಂದು ಯಾವ ಪ್ರಾಣಿಗೆ ಅಥವಾ ಮನುಷ್ಯರಿಗೆ ಕಚ್ಚಿರುತ್ತಲ್ಲ ನಾಯಿ, ಆ ಒಂದು ಪ್ರಾಣಿ ಏನಪ್ಪ ಅಂದ್ರೆ ನೀರ್ ಕುಡ್ಲಿಕ್ಕೆ ಮನ್ಸಾಗಲ್ಲ, ಅದು ನೀರಿನ ಭಯ ಬರುತ್ತೆ, ಅದಕ್ಕೆ ಹೈಡ್ರೋಫೋಬಿಯಾ ಅಂತ ಕರೀತಾರೆ. ಅದಕ್ಕೆ ಏನ್ ಕಾರಣ ಏನಪ್ಪ ಅಂತಂದ್ರೆ ಈ ಒಂದು ಏನ್ ಗಂಟಲ ಹತ್ರ ಏನ್ ಮಸಲ್ಸ್ ಇರ್ತಾವಲ್ಲ, ಮೌಸ್ ಇರ್ತಲ್ಲ, ಅದ್ರ ಪ್ಯಾರಲೈಸಿಸ್ ಆಗ್ತೈತಿ. ಸೊ ಅದು ಏನಾದ್ರೂ ಒಂದು ಆಹಾರ ತಿನ್ಲಿಕ್ಕೆ ಹೋದಾಗ ಅಥವಾ ನೀರ್ ಕುಡಿಲಿಕ್ಕೆ ಹೋದಾಗ ಅದಕ್ಕೆ ಸಿಕ್ಕಾಪಟ್ಟೆ ನೋವು ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ನೀರು ನೋಡಿದ ತಕ್ಷಣ ಅದು ಭಯ ಉಂಟಾಗ್ತೈತಿ, ಅದಕ್ಕೆ ನಾವು ಹೈಡ್ರೋಫೋಬಿಯಾ ಅಂತ ಕರಿತೀವಿ. ಸೊ ಅದೆಲ್ಲ ಪ್ಯಾರಲೈಸಿಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತೈತಿ. ಆಮೇಲೆ ಕಣ್ಣೆಲ್ಲ ಕೆಂಪಾಗ್ತವೆ, ಆಮೇಲೆ ಚಂಚಲತೆ ಜಾಸ್ತಿ ಆಗ್ತೈತಿ. ಅಂದ್ರೆ ಎಲ್ಲಾ ಪ್ರಾಣಿಗಳಲ್ಲಿ ಹೆಚ್ಚು ಕಡಿಮೆ ಈ ಲಕ್ಷಣಗಳು ಕಾಣಿಸ್ತಾವ್ರಿ. ಪ್ಯಾರಲೈಸಿಸ್ ಕಾಮನ್ ಇದೆ, ಹೈಡ್ರೋಫೋಬಿಯಾ. ಆಮೇಲೆ ಈಗ ನಾವು ಸಡನ್ ಆಗಿ ಲೈಟ್ ಹಾಕ್ದಿವಿ, ಏನೋ ಒಂದು ಗಾಳಿ ಒಮ್ಮೆಗೆ ಜಾಸ್ತಿ ಬೀಸ್ತು, ಅವಾಗೂ ಕೂಡ ಏನಾಗ್ತೈತಿ ಪೇಷಂಟ್ ಬಹಳಷ್ಟು ಏನಪ್ಪಾ ಅಂತಂದ್ರೆ ಶಾಕ್ ಹುದಂಗ ಆಗ್ತೈತೆ ಅವರಿಗೆ. ಸೊ ಅದಕ್ಕೆ ಏರೋಫೋಬಿಯಾನು ಕರೀತಾರೆ ಅದಕ್ಕೆ. ಸೊ ಇದು ಕೆಲವೊಂದು ಲಕ್ಷಣಗಳು ನಾವ್ ಏನಪ್ಪಾ ಅಂದ್ರೆ ಪೇಷಂಟ್ಸ್ ಅಲ್ಲಿ ಕಾಣಬಹುದು ಇದನ್ನ. ಆಮೇಲೆ ಇದು ಒಂದು ಈ ಲಕ್ಷಣಗಳನ್ನ ನೋಡಿದ ತಕ್ಷಣ ನೀವೇನಪ್ಪಾ ಅಂತಂದ್ರೆ ಆದಷ್ಟು ಈ ಒಂದು ಏನು ಹುಚ್ಚು ನಾಯಿ ರೋಗ ಕಚ್ಚಿರುತ್ತಲ್ಲ ಅದನ್ನ ನೀವು ಅಟ್ ಲೀಸ್ಟ್ ಅದನ್ನ ಸಪರೇಟ್ ಮಾಡಿ ಇಡಬೇಕು. ಇಲ್ಲ ಅಂತಂದ್ರೆ ನೀವು ಖಂಡಿತವಾಗ್ಲೂ ಏನಪ್ಪಾ ಅಂದ್ರೆ ಫಸ್ಟ್ ಅದನ್ನ ಏನ್ ನಾಯಿ ಕಚ್ಚಿರ್ತಲ್ಲ ಅದನ್ನ ಹುಚ್ಚು ನಾಯಿ ಇದೆಯಲ್ಲ ಅಂತ ನಿಮಗೆ ಗೊತ್ತಾಗಬೇಕಂತಂದ್ರೆ ನೀವು ಅದನ್ನ ಮೊದಲು ನಾಯಿಯನ್ನ ಕಟ್ಟಿ ಹಾಕ್ಬೇಕು, ಆಮೇಲೆ ಅದನ್ನ ನೋಡ್ತಾ ಇರ್ಬೇಕು ಲಕ್ಷಣಗಳು. ಯಾಕಂದ್ರೆ ನಾರ್ಮಲಿ ಏನಪ್ಪಾ ಅಂದ್ರೆ ದಾರಿಯಲ್ಲಿ ಹೋಗ್ತಾ ಇದ್ದಾಗ ಯಾವ್ದೋ ನಾಯಿ ಕಚ್ಚಿರ್ತೈತಿ, ಆಬ್ವಿಯಸ್ಲಿ ಅದಕ್ಕೇನ್ ರೇಬಿಸ್ ಬಂದಿದ್ದೋ ನಮ್ಗೆ ಗೊತ್ತಿರೋದಿಲ್ಲ. ಬಟ್ ಅದನ್ನ ನೀವು ಖಂಡಿತವಾಗ್ಲೂ ಅದನ್ನ ನೋಡ್ಬೇಕು, ಅದನ್ನ ಕಚ್ಚಿದ ಮೇಲೆ ಏನಾದ್ರು ರೇಬಿಸ್ ಇಲ್ಲ ನೋಡ್ಬೇಕಂತಂದ್ರೆ ಅದನ್ನ ಸಪರೇಟ್ ಕಟ್ಟಿ ಅದಕ್ಕೊಂದು ಲಕ್ಷಣಗಳು ಒಂದು ವಾರವರೆಗೂ ನೋಡ್ಕೊಂಡಿದ್ದಾಗ ಅದು ಏನೋ ಸಿಂಪ್ಟಮ್ಸ್ ತೋರಿಸಲಿಲ್ಲ ಅಂದ್ರೆ ಭಯ ಇಲ್ಲ. ಬಟ್ ಏನಾದ್ರೂ ಲಕ್ಷಣ ತೋರಿಸ್ತಾ ಇದೆ ರೇಬಿಸ್ ತರ ಅಂತಂದ್ರೆ ಮತ್ತೆ ನಾವು ಅದನ್ನ ಚಿಕಿತ್ಸೆ ಮಾಡಿಸ್ಬೇಕಾಗುತ್ತೆ. ಈಗ ಡಾಕ್ಟ್ರೆ, ನಾಯಿ ಕಡದದ ಅನ್ನುವಂತಹ ಒಂದು ವಿಚಾರಕ್ಕೆ ಬಂದಾಗ ಕಡದ ಕೂಡಲೇ ಏನು ನಮ್ಮ ರೈತರು ಕೆಲಸ ಮಾಡ್ಬೇಕಂತ? ಎಸ್, ಇದು ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ಯಾಕಂತಂದ್ರೆ ನೀವು ಯಾವುದೇ ಒಂದು ಪ್ರಾಣಿಗೆ ನಾಯಿ ಕಚ್ಚಿದ ತಕ್ಷಣ ನೀವು ಏನೇನು ಮಾಡ್ಬೇಕಂತ ಗೊತ್ತಾಗಿದ್ರೆ ಅಲ್ಲಿ ಆಲ್ಮೋಸ್ಟ್ ನಿಮ್ದು 50% ಅಷ್ಟು ಟ್ರೀಟ್ಮೆಂಟ್ ಮಾಡಿದಂಗಾಗುತ್ತೆ. ಮೊದಲನೇದು ಏನ್ ಮಾಡ್ಬೇಕು, ನಾಯಿ ಕಚ್ಚಿದ

ಸೊ ಸಮೀಪ ಇರ್ತೈತಿ. ಸೊ ಬೇಗನೆ ಲಕ್ಷಣಗಳು ಬರಕ್ ಸ್ಟಾರ್ಟ್ ಆಗ್ತವೆ. ಸೊ ಹಾಗಾಗಿ ಏನಪ್ಪ ಅಂತಂದ್ರೆ ಆದಷ್ಟು ಅದೇ ದಿವಸ ಯಾವ ಕಚ್ಚಿದ ದಿವಸನೇ ನೀವು ವ್ಯಾಕ್ಸಿನ್ಸ್ ನ ಹಾಕೊಂಡ್ರೆ ಸ್ವಲ್ಪ ಏನಪ್ಪ ಅಂದ್ರೆ ಈ ಒಂದು ವೈರಾಣುಗಳದ್ದು ಮಲ್ಟಿಪ್ಲಿಕೇಶನ್ ಆಯ್ತು ಅದರೊಂದು ಸ್ಪ್ರೆಡ್ ಆಗುವಂತ ಸಾಧ್ಯತೆ ಏನಿಲ್ಲ ಕಡಿಮೆ ಮಾಡಬಹುದು ನೀವು. ಜೊತೆಯಲ್ಲಿ ಈಗ ಇದನ್ನ ಕಂಟ್ರೋಲ್ ಮಾಡ್ಬೇಕಂತಂದ್ರೆ ಏನೇನ್ ಮಾಡ್ಬೇಕು ಅಂತಂದ್ರೆ, ಮೊದಲನೇದು ಒಂದು ಲಸಿಕೆ ಅಂತೂ ಕಂಪಲ್ಸರಿ ಹಾಕ್ಸ್ಬೇಕು. ಎರಡನೇದ ಏನಪ್ಪ ಅಂತಂದ್ರೆ, ಈ ಒಂದು ಸಪೋಸ್ ನೀವು ಮನೆಯಲ್ಲಿ ನಾಯಿನ ಸಾಕಿರ್ತೀರಾ, ಆ ಸಾಕಿರ್ತಕ್ಕಂತ ನಾಯಿಗಳಿಗೆ ಆಂಟಿ ರೇಬಿಸ್ ವ್ಯಾಕ್ಸಿನ್ ಅಂತ ಹೇಳಿ ಅದ್ರದ್ದು ಶೆಡ್ಯೂಲ್ ಇದೆ, ಅದನ್ನು ಕೂಡ ಕಂಪಲ್ಸರಿ ಮಾಡಿಸಿದ್ರೆ ಮನೆಯಲ್ಲಿರ್ತಕ್ಕಂತ ಪ್ರಾಣಿಗಳಿಗಾಯ್ತು, ಮಕ್ಕಳಿಗಾಯ್ತು, ಮತ್ತೆ ವಯಸ್ಸಾಗಿರ್ತಕ್ಕಂಥ ಯಾರಿಗೂ ಕೂಡ ತೊಂದರೆ ಆಗುದಿಲ್ಲ, ಕಚ್ಚಿದ್ರೂ ಕೂಡ ತೊಂದರೆ ಆಗುದಿಲ್ಲ, ಅದೊಂದು ದಯವಿಟ್ಟು ಎಲ್ಲರೂ ಮಾಡಬೇಕು. ಎರಡನೇದೇನಪ್ಪ ಅಂದ್ರೆ, ಕಚ್ಚಿದ ತಕ್ಷಣ ಏನಾದ್ರೂ ಒಂದು ರೇಬಿಸ್ ಇನ್ಫೆಕ್ಟೆಡ್ ಡಾಗ್ ಏನಾದ್ರೂ ಕಚ್ತಂತಂದ್ರೆ ದಯವಿಟ್ಟು ಅದನ್ನ ಕರೆಕ್ಟ್ ಆಗಿ ಚೆನ್ನಾಗಿ ತುಳಿರಿ, ಅದನ್ನ ಟೈಮ್ ಕೊಟ್ಟು ತುಳಿರಿ. ಆದಷ್ಟು 10 ನಿಮಿಷವರೆಗೂ ಟೈಮ್ ಕೊಟ್ಟರು ಏನ್ ಸಮಸ್ಯೆ ಇಲ್ಲ, ಅಲ್ಲೇ ನಿಮ್ದೇನಪ್ಪ ಅಂದ್ರೆ 90% ಕಂಟ್ರೋಲ್ ಆಗ್ತೈತಿ ರೋಗಾಣು ವೈರಾಣು. ನೆಕ್ಸ್ಟ್ ಏನಪ್ಪ ಅಂತಂದ್ರೆ, ಈ ಒಂದು ಎಲ್ಲೆಲ್ಲಿ ಹುಚ್ಚುನಾಯಿ ರೋಗ ಬಂದಿರತಕ್ಕಂಥ ನಾಯಿಗಳು ಜಾಸ್ತಿ ಇರ್ತಾವಲ್ಲ, ಆ ಏರಿಯಾದಾಗೆ ಮೂವ್ಮೆಂಟ್ ಸ್ವಲ್ಪ ಅಥವಾ ಓಡಾಡೋದನ್ನ ಕಡಿಮೆ ಮಾಡಬೇಕು. ಮಕ್ಕಳಿಗೆ ಬಿಡಬಾರ್ದು, ಪ್ರಾಣಿಗಳಿಗೆ ಬಿಡಬಾರ್ದು, ಯಾಕಂದ್ರೆ ಡೆಫಿನೆಟ್ಲಿ ಅವು ಎಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾವ ಮತ್ತೆ ಕಚ್ಚಲಿಕ್ಕೆ ಸ್ಟಾರ್ಟ್ ಮಾಡ್ತಾವ, ಸೊ ಈ ರೋಗಾಣು ಅದು ಈ ವೈರಾಣು ಸಮಸ್ಯೆ ಮಾಡ್ತೈತಿ. ಆಮೇಲೆ ಇನ್ನೊಂದು ವಿಶೇಷವಾಗಿ ಅಮೆರಿಕಾದಲ್ಲಿ ಈ ಒಂದು ರೋಗಾಣು ಬಾವಲಿದಿಂದ ಜಾಸ್ತಿ ಬರುತ್ತೆ. ಬಾವಲಿಯಿಂದ ಎಸ್, ಸಿಟಿಯಲ್ಲಿ ಏನ್ ಸಮಸ್ಯೆ ಇಲ್ಲ ಬಾವಲಿದ್ದು, ಬಟ್ ಹಳ್ಳಿಯಲ್ಲಿ ಕೆಲವೊಂದ್ಸತಿ ರಾತ್ರಿ ಹೊತ್ತಿನಾಗೆ ಆಕ್ಟಿವ್ ಇರ್ತವೆ ಬಾವಲಿಗಳು. ಸೊ ಒಂದೊಂದ್ಸತಿ ಮನೆಯಲ್ಲಿ ಬಂದು ಮಕ್ಕಳಿಗೆ ಕಚ್ಚೋದ ಮಲ್ಕೊಂಡಿದ್ದಾಗ ನಮ್ಗೆ ಗೊತ್ತಾಗೋದಿಲ್ಲ. ಅಂದ್ರೆ ಬಾವಲಿ ಸಾಮಾನ್ಯವಾಗಿ ಅದ್ರ ಈಗೇನು ನಾವು ನಾಯಿ ಒಳಗ ಲಕ್ಷಣಗಳನ್ನ ನೋಡ್ತೀವಿ, ಈಗ ಬಾವಲಿ ಒಳಗ ಯಾವ ರೀತಿ ಅದನ್ನು, ಬಾವಲಿಯಲ್ಲಿ ಆ ತರ ಏನ್ ಲಕ್ಷಣ ಇಲ್ಲ, ಅದು ಕ್ಯಾರಿಯರ್ ಇದ್ದಂಗೆ, ಅದು ಲಕ್ಷಣ ಅದರಿಂದ ವೈರಸ್ ಇರ್ತದೆ, ಅದರ ಲಕ್ಷಣಗಳು ಲಕ್ಷಣ ಇರೋದಿಲ್ಲ, ಅದು ಕ್ಯಾರಿಯರ್ ಅಂತ ಕರಿತೀವಿ. ಅಂದ್ರೆ ಕೇವಲ ಅದನ್ನ ಬೇರೆ ಪ್ರಾಣಿಗಳಿಗೆ ಸ್ಪ್ರೆಡ್ ಮಾಡ್ತೈತೆ ಹೊರತು ಅದಕ್ಕೇನು ತ್ರಾಸ ಆಗಿಲ್ಲ. ಸೊ ಹಾಗಾಗಿ ಅದನ್ನ ಕ್ಯಾರಿಯರ್ ಅಂತ ಹೇಳ್ತೀವಿ. ಸೊ ಅದನ್ನು ಬಹಳ ಡೇಂಜರ್ ಅದು. ಆಕ್ಚುಲಿ ಅಮೆರಿಕಾದಾಗ ಮೋಸ್ಟ್ ಬಹಳಷ್ಟು ಕೇಸಸ್ ಏನ್ ರೇಬಿಸ್ ಇದಲ್ಲ, ಅದು ಬಾವಲಿಯಿಂದ ಬರ್ತಾರೆ. ಸೊ ಅದನ್ನು ಕೂಡ ಸ್ವಲ್ಪ ದಯವಿಟ್ಟು, ಎಲ್ಲಿ ನಿಮ್ಮ ಏರಿಯಾದಲ್ಲಿ ಏನಾದ್ರೂ ಬಾವಲಿಗಳ ಸಂಖ್ಯೆ ಜಾಸ್ತಿ ಇದ್ರೆ ದಯವಿಟ್ಟು ಅದನ್ನು ಕೂಡ ಆ ಏರಿಯಾದ ಪ್ರಾಣಿಗಳು ಬಿಡೋದಾಯ್ತು, ಮಕ್ಕಳಿಗೆ ಬಿಡೋದಾಯ್ತು, ಅದನ್ನ ಅವಾಯ್ಡ್ ಮಾಡಿದ್ರೆ ಬಹಳ ಒಳ್ಳೆಯದು. ಅದೊಂದು ಕರೆಕ್ಟ್ ಆಗಿ ನೋಡ್ಕೋಬೇಕು. ಆಮೇಲೆ ಎಲ್ಲೆಲ್ಲಿ ಕಾಡು ಪ್ರಾಣಿಗಳು, ಕೆಲವೊಂದು ನರಿಗಳಿಂದನೂ ಕೂಡ ಈ ಒಂದು ವೈರಾಣು ಸ್ಪ್ರೆಡ್ ಆಗ್ತೈತಿ. ಸೊ ಅಂತ ಎಲ್ಲೆಲ್ಲಿ ನರಿಗಳ ಸಂಖ್ಯೆ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಇದೆಯಲ್ಲ, ಆ ಒಂದು ಪ್ರಾಣಿಗಳ ಏರಿಯಾದಲ್ಲಿ ಕೂಡ ಅವಾಯ್ಡ್ ಮಾಡಬೇಕು, ಅದು ಪ್ರಾಣಿಗಳು ಬಿಡೋದು ಅಥವಾ ಏನೋ ಮನುಷ್ಯರಿಗೆ ಹೋಗೋದು. ಸೊ ಇವೆಲ್ಲ ಕೆಲವೊಂದು ಕ್ರಮಗಳನ್ನ ನೀವು ನೆನ್ಪಿಟ್ಕೊಂಡ್ರೆ ಅಥವಾ ಇದ್ರ ಬಗ್ಗೆ ನಿಮ್ ಮಾಹಿತಿ ಇದ್ರೆ ದಯವಿಟ್ಟು ಇದನ್ನ ನೀವು ಬೇರೆ ಕೂಡ ಮಾಹಿತಿ ಕೊಡಿ. ಸೊ ಇದರಿಂದ ನೀವು ಆಲ್ಮೋಸ್ಟ್ ಈ ಒಂದು ರೇಬಿಸ್ ಅನ್ನ ಕಂಟ್ರೋಲ್ ಮಾಡಬಹುದು. ಈಗ ನಾಯಿಯಿಂದ ನಾಯಿ ಕಡಿತದಿಂದ ಏನು ರೇಬಿಸ್ ಬರುವಂತದ್ದು ತಾವು ಹೇಳಿದ್ರಿ, ಒಂದ್ ವೇಳೆ ನಾಯಿ ಬೇರೆಯವರಿಗೆ ಕಡಿತು ಅಥವಾ ಪ್ರಾಣಿಗೆ ಕಡಿತು, ಆ ಪ್ರಾಣಿ ಇನ್ನೊಂದು ಪ್ರಾಣಿಯನ್ನ ಕಡಿತು ಅಥವಾ ಮನುಷ್ಯರನ್ನ ಕಡಿತು, ಎಸ್ ಅವಾಗ ಸಾಧ್ಯತೆಗಳು ಇರ್ತಾವೆ? ಎಸ್, ಅವಾಗಲೂ ಕೂಡ ಸಾಧ್ಯತೆ ಇರ್ತೈತಿ. ಈಗ ಸಪೋಸ್ ಯಾವುದೋ ಒಂದು ರೇಬಿಸ್ ಆಗಿರ್ತಕ್ಕಂಥ ನಾಯಿ, ಒಂದು ಎಕ್ಸಾಂಪಲ್ ನಮ್ಮ ಹಸುಗೆ ಕಸ್ತು, ಹಸು ಕಸ್ದಾಗ ಏನಾಯ್ತು, ಹಸು ಅದಕ್ಕೆ ಒಂದು ಒಂದು ತಿಂಗಳು ಅಥವಾ 2 ತಿಂಗಳಲ್ಲಿ ಲಕ್ಷಣಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ. ಇನ್ ಕೇಸ್ ಏನಾದ್ರೂ ರೇಬಿಸ್ ಇನ್ಫೆಕ್ಟೆಡ್ ಡಾಗ್ ಇತ್ತಂದ್ರೆ ಕಸ್ತಾಗ ಅಷ್ಟೇ, ಅವಾಗ ಲಕ್ಷಣಗಳು ಬರ್ತಾವ. ಅದೇ ಸೇಮ್ ತರ ಲಕ್ಷಣ ಇಲ್ಲ, ಹಸುಗಳಲ್ಲೂ ಕೂಡ ಲಕ್ಷಣ ಏನಪ್ಪಾ ಅಂದ್ರೆ ಜ್ವರ ಬರೋದು, ಅದು ಚಂಚಲತೆ ಜಾಸ್ತಿ ಆಗೋದು, ಆಮೇಲೆ ಕಣ್ಣೆಲ್ಲ ಕೆಂಪಾಗೋದು, ಅಂದ್ರೆ ನಾಯಿಗೆ ಬಂದಂತ ಲಕ್ಷಣಗಳೇ ಸೇಮ್ ಇದ್ರ ತರ ಲಕ್ಷಣ ಬರ್ತವೆ. ಆಮೇಲೆ ಯಾವುದೇ ಒಂದು ಮುಂದೆ ವಸ್ತಿಗೆ ಬಂದ್ರೆ ಅದಕ್ಕೆ ಹೋಗಿ ಹಾಯೋದು, ಅವೆಲ್ಲ ಲಕ್ಷಣಗಳು ಕಾಣಬಹುದು. ಜೊತೆಯಲ್ಲಿ ನಾವು ಏನಾದ್ರೂ ಸಪೋಸ್ ಯಾರೋ ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾರೆ ಅಥವಾ ಏನೋ ಒಂದು ಯಾರು ಅದನ್ನ ಹಸುಗಳು ಮೇಂಟೈನ್ ಮಾಡಿರ್ತಾರಲ್ಲ ಓನರ್ಸ್, ಅವ್ರ ಆ ಪ್ರಾಣಿ ಹತ್ರ ಹೋದಾಗ ಏನೋ ಬಾಯಲ್ಲಿ ಕೈ ಹಾಕಿದಾಗ, ಯಾಕಂದ್ರೆ ಅದ್ರದ್ದು ಜೊಲ್ಲಲ್ಲೂ ಕೂಡ ಈ ವೈರಾಣು ಇರ್ತೈತಿ. ಸಪೋಸ್ ಯಾರು ಕೈ ಹಾಕ್ತಾ ಇರ್ತಾರೆ, ಅದು ಏನಾದ್ರು ಫಾರ್ಮರ್ಸ್ ಅಥವಾ ರೈತರಿಗೆ ಕೈಗೆ ಏನಾದ್ರು ಗಾಯ ಆಯ್ತು, ಕೆಲವೊಮ್ಮೆ ನಾಯಿಗಳು ಕುದಿಂದ್ರ ಆಗ್ತೈತಿ, ಗಾಯ ಆದಾಗ ಏನಾಗ್ತೈತಿ, ಆ ಏನಾದ್ರೂ ಜೊಲ್ಲ ಗಾಯ ಜೊತೆ ಸಂಪರ್ಕ ಬಂದಾಗ ಆ ವೈರಾಣು ಬಾಡಿಯಲ್ಲಿ ಎಂಟ್ರಿ ಆಗ್ತೈತಿ. ಸೊ ಇದನ್ನು ಚಾನ್ಸಸ್ ಇರ್ತೈತಿ. ಹಾಗಾಗಿ ನಾವ್ ಏನಂತೀವಿ, ಏನು ರೇಬಿಸ್ ಇನ್ಫೆಕ್ಟೆಡ್ ಯಾವುದೇ ಒಂದು ಪ್ರಾಣಿ ಇರಲಿ, ಹಸು ಆಗಲಿ, ಕುರಿ ಆಗಲಿ, ಆಡಾಗಲಿ, ದನ ಆಗಲಿ, ನಾಯಿ ಆಗಲಿ, ಆದಷ್ಟು ಅದನ್ನ ಅದ್ರ ಹತ್ತಿರ ಹೋಗೋದನ್ನ ಅವಾಯ್ಡ್ ಮಾಡ್ಬೇಕು. ಯಾಕಂದ್ರೆ ಯಾವ ರೀತಿ ಅದು ವೈರಾಣು ನಮ್ಮ ಬಾಡಿಯಲ್ಲಿ ಎಂಟ್ರಿ ಆಗತ್ತೆ ಹೇಳಕ್ ಬರಲ್ಲ. ಸೊ ಅದನ್ನ ಸ್ವಲ್ಪ ಆದಷ್ಟು ಕಂಟ್ರೋಲ್ ಮಾಡಿದ್ರೆ ಕಂಟ್ರೋಲ್ ಆಗುತ್ತೆ. ಈಗ ಈ ರೋಗ ಬಂದಂತ ನಾಯಿಯನ್ನ ಸೆಪರೇಟ್ ಮಾಡಿ ಅದನ್ನ ಕಟ್ಟಿ ಹಾಕಿ ಅದನ್ನ ಗಮನಿಸ್ತಾ ಇರಬೇಕು ಅಂತಂತೀರಿ. ಅಂದ್ರೆ ಇದು ಯಾವಾಗ ಅಂತಂದ್ರೆ, ಈಗ ಸಪೋಸ್ ಯಾವುದೋ ಒಂದ್ ಬೀದಿ ನಾಯಿ ನಿಮ್ಗೆ ಕಚ್ಚಿರ್ತೈತಿ, ಅದು ಹುಚ್ಚು ನಾಯಿ ಇದೆಯೋ ಅಥವಾ ರೇಬಿಸ್ ಆಗಿ ಬಂದಿದೆಯೋ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಸೊ ಅದನ್ನ ಕನ್ಫರ್ಮ್ ಮಾಡ್ಬೇಕಂತಂದ್ರೆ ಒಂದು ಕ್ರೈಟೀರಿಯಾ ಏನಪ್ಪಾ ಅಂತಂದ್ರೆ, ನಾವು ನಾಯಿಯನ್ನ ಒಂದು ಏರಿಯಾದಲ್ಲಿ ಇಟ್ಕೊಂಡು ಅದನ್ನ ವೀಕ್ಷಣೆ ಮಾಡ್ತಾ ಇರೋದು. ಸಪೋಸ್ ಒಂದು 10 ದಿವಸ 15 ದಿವಸ ನಂತರ ಏನೋ ಸಿಂಪ್ಟಮ್ಸ್ ತೋರಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತು, ಏನೋ ಒಂದು ರೇಬಿಸ್ ಲಕ್ಷಣಗಳು ಬರಕ್ ಸ್ಟಾರ್ಟ್ ಆಯ್ತು ಅಂದ್ರೆ, ಅವಾಗ ಏನಪ್ಪ ಅಂದ್ರೆ ನಾವು ಯಾವ ಪ್ರಾಣಿ ಕಚ್ಚಿರ್ತದ ಯಾವ ಮನುಷ್ಯರಿಗೆ ಕಚ್ಚಿರ್ತಲ್ಲ ಅವರು ಅದನ್ನ ವ್ಯಾಕ್ಸಿನೇಷನ್ ಮಾಡೋದಾಯ್ತು ಅಥವಾ ಲಸಿಕೆ ಹಾಕ್ಸ್ಕೊಡೋದಾಯ್ತು, ಮುಂಜಾಗ್ರತೆ ಕ್ರಮಗಳು ಏನ್ ತಗೋಬೇಕಲ್ಲ ಅವಾಗ ಕರೆಕ್ಟ್ ಆಗಿ ತಗೋಬಹುದು. ಸಪೋಸ್ ಏನೋ ಲಕ್ಷಣ ತೋರಿಸ್ಲಿಲ್ಲ ಅಂತಂದ್ರೆ ಅದನ್ನ ನೀವು ನಿಮ್ಮ ವ್ಯಾಕ್ಸಿನ್ ತಗೊಂಡ್ರೆ ನಡೀತೈತಿ, ಬಿಟ್ಟರು ನಡೀತೈತಿ. ಬಟ್ ಸೇಫರ್ ಸೈಡ್ ಗೆ ವ್ಯಾಕ್ಸಿನ್ಸ್ ಲಸಿಕೆ ಹಾಕ್ಸ್ಕೊಂಡ್ರೆ ಬಹಳ ಒಳ್ಳೇದಾಗ್ತದೆ. ನಮ್ಮ ಭಾಗದೊಳಗೆ ಹೆಂಗದ ಅಂತೀರಿ ರೇಬಿಸ್ ರೋಗದ ಒಂದು ಪ್ರಮಾಣ ಅನ್ರಿ, ಅಥವಾ ಅದು ಬರುವಂತಹದ್ದೊಂದು ಸಾಧ್ಯತೆಗಳು? ಯೂಶಲಿ ನಮ್ ಎಸ್ಪೆಷಲಿ ನಮ್ಮ ಬಿಜಾಪುರ್ ಏರಿಯಾದಲ್ಲಿ ಕಡಿಮೆ ಇದೆ, ನಾವಂತೂ ಕೇಸಸ್ ಬಹಳ ಕಡಿಮೆ ನೋಡಿದೀವಿ. ಬಟ್ ಆನ್ ಆನ್ ಎವರೇಜ್ ನಮ್ ದೇಶದಲ್ಲಿ ತಗೊಂಡ್ರೆ ಸುಮಾರಷ್ಟು ಒಂದು 30,000-40,000 ಜನ ಈ ರೇಬಿಸ್ ದಿಂದ ಸಾಯ್ತಿದ್ದಾರೆ. ಇದು ಪ್ರಮಾಣ ನೋಡಿದ್ರೆ ಜಾಸ್ತಿನೇ ಇದೆ. ರೇಬಿಸ್ ದಿಂದನೇ ಇಷ್ಟು ಜನ ಸಾಯಕತ್ತಾರ ಅಂದ್ರೆ ವಿಚಾರ ಮಾಡ್ಬೇಕು. ಬಟ್ ಏನಾಗ್ತೈತಿ, ಕೆಲವೊಂದು ಕೇಸಸ್ ನಮಗ್ ನೋಟಿಸ್ ಆಗಂಗಿಲ್ಲ. ಏನೋ ಒಂದ್ ಬಂದಿರ್ತೈತಿ, ಅವರು ಟ್ರೀಟ್ಮೆಂಟ್ ಮಾಡಿಸಿರೋದಿಲ್ಲ ಓನರ್ಸ್, ಅವಾಗ ಹಂಗೆ ಆಗ್ತೈತಿ, ಸುಡ್ಡೆತ್ತಾಗ್ತೈತಿ. ಬಟ್ ಪ್ರಾಣಿಗಳಲ್ಲಿ ಅಂತೂ ಬಹಳ ಕಡಿಮೆ ಇದೆ, ರೇರ್ ಕೇಸಸ್. ಯಾಕಂದ್ರೆ ಇದೆಲ್ಲ ಡಿಪೆಂಡ್ ಆಗೋದು ಅದ್ರ ಮೇಲೆ ಅಂತಂದ್ರೆ, ಅದು ನಾಯಿಗೆ ಏನಾದ್ರೂ ರೇಬಿಸ್ ಇತ್ತಂದ್ರೆ ಆ ನಾಯಿ ಬಂದು ಹಸುಗೆ ಅಥವಾ ಪ್ರಾಣಿ ಕಳಿಸ್ತಂದ್ರೆ ಅವಾಗ ಅಷ್ಟೇ ಇನ್ಫೆಕ್ಷನ್ ಬರ್ತೈತಿ, ಅದ್ರ ಹೊರತು ಏನು ಆಗಂಗಿಲ್ಲ. ಸೊ ಹಾಗಾಗಿ ರೇರ್ ಕೇಸಸ್ ನಾಗ ಬರ್ತೈತಿ. ಬಟ್ ಏನಪ್ಪ ಅಂದ್ರೆ ಇವು ಯಾವಾಗ ಬರುತ್ತಂತ ಹೇಳಕ್ ಬರಲ್ಲ. ಸೊ ಹಾಗಾಗಿ ಅದು ಮುಂಜಾಗ್ರತವಾಗಿ ನಿಮಗೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇತ್ತಂದ್ರೆ ಡೆಫಿನೆಟ್ಲಿ ನೀವು ಏನಪ್ಪ ಅಂದ್ರೆ ಕಂಟ್ರೋಲ್ ಮಾಡಬಹುದು. ಅದಕ್ಕೆ ಯಾವತ್ತು ಲಸಿಕಾ ಕಾರ್ಯಕ್ರಮದ ಕಡೆ ವಿಶೇಷವಾದಂತಹ ಲಕ್ಷ್ಯ ಕೊಡಬೇಕು. ಯಾಕಂದ್ರೆ ಬೇರೆ ಬಹಳಷ್ಟು ರೋಗಗಳಿಗೆ ಟ್ರೀಟ್ಮೆಂಟ್ ಇದೆ, ಅಂದ್ರೆ ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಇದೆ. ಬಟ್ ಈ ಒಂದು ರೇಬಿಸ್ ರೋಗಕ್ಕೆ ಯಾವುದು ಟ್ರೀಟ್ಮೆಂಟ್ ಇಲ್ಲ. ಬಂತಂತಂದ್ರೆ ಖಂಡಿತವಾಗ್ಲೂ ಸಾವಂತೂ 99% ಬಂದೇ ಬರ್ತೈತಿ. ಸೊ ಇದನ್ನ ಕಂಟ್ರೋಲ್ ಆಗ್ಬೇಕು ಅಥವಾ ಬರಲೇಬಾರ್ದು ರೋಗ ಅಂತಂದ್ರೆ ಒನ್ಲಿ ಸೊಲ್ಯೂಷನ್ ಏನಪ್ಪ ಅಂದ್ರೆ ಲಸಿಕೆ ಹಾಕ್ಸೋದು. ಲಸಿಕೆಯಿಂದನೇ ಇದನ್ನ ಕಂಟ್ರೋಲ್ ಮಾಡಬಹುದು, ಮೊದಲನೇ ದಿನದಿಂದನೇ ಶುರು ಮಾಡ್ಬೇಕು. ಈಗ ನಮ್ಮ ಗ್ರಾಮೀಣ ಪ್ರದೇಶದೊಳಗೆ ಏನು ಪಶು ಆಸ್ಪತ್ರೆಗಳದಾವ, ಅಲ್ಲಿ ಈ ಲಸಿಕೆಗಳು ಇದಕ್ಕೆ ಉಪಚಾರ ಎಲ್ಲ ಲಭ್ಯದ ಅಂತೀರಿ? ಹಾ ರೀ, ಈ ಆಂಟಿ ರೇಬಿಸ್ ವ್ಯಾಕ್ಸಿನ್ಸ್ ಅಂತ ಹೇಳಿ ಕೆಲವೊಂದು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಸಿಗ್ತಾ ಇದಾವೆ. ಇನ್ನು ನನ್ನ ಪ್ರಕಾರ ಇನ್ನು ಹಳ್ಳಿಗಳಲ್ಲಿ ಅಷ್ಟೊಂದು ಮೂವ್ಮೆಂಟ್ಸ್ ಇಲ್ಲ ಈ ಲಸಿಕೆ ಒಂದು. ಸೊ ಆದ್ರೂ ಕೂಡ ಏನಪ್ಪ ಅಂದ್ರೆ, ಆದ್ರೂ ಈಗ ಒಂದ್ ಯಾವ್ದೋ ವರದಿ ಆಯ್ತು ಇಂತಹ ಒಂದು ಸಮಸ್ಯೆ ಬಂತು, ಸಮಸ್ಯೆ ಬಂದಾಗಾದ್ರೆ ಮುಂಜಾಗ್ರತವಾಗಿ ಅದನ್ನ ಲಸಿಕೆನ ತಂದಿಟ್ಕೊಂಡು ಅದನ್ನ ತರಿಸಿ ಒಂದು ಉಪಚಾರ ನೀಡುವಂತಹ ಒಂದು ಕೆಲಸ ಆಗ್ತದೆ. ಖಂಡಿತವಾಗ ಡಾಕ್ಟರ್, ನಿಮ್ಮ ಜೊತೆಗೆ ಇದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಮಾಡಿ ಮಾತಾಡಬೇಕು ಅಂತಂದ್ರೆ ತಮ್ಮ ನಂಬರ್ ಅನ್ನ ಹೇಳ್ತೀರಿ? ಎಸ್, ಖಂಡಿತವಾಗ್ಲೂ. ಏನಾದರೂ ಇದ್ರ ಬಗ್ಗೆ ಡೌಟ್ಸ್ ಇತ್ತು ಅಥವಾ ಏನೋ ಪ್ರಶ್ನೆ ಕೇಳದಿತ್ತಂದ್ರೆ ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ಹೆಸರು ಡಾಕ್ಟರ್ ಸಂತೋಷ್ ಹಿಂದೆ ಅಂತೇಳಿ. ನನ್ನ ಮೊಬೈಲ್ ನಂಬರು 8799107090. ಆತ್ಮೀಯರೇ, ಡಾಕ್ಟರ್ ಸಂತೋಷ್ ಶಿಂದೆ ಅವರು ಏನು ತಮ್ಮ ನಂಬರ್ ನ ಹೇಳಿದ್ದಾರೆ, ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 8779107090 ಈ ನಂಬರ್ಗೆ ತಾವು ಸಂಪರ್ಕ ಮಾಡಿ ಜಾನುವಾರುಗಳ ಆರೋಗ್ಯ ರಕ್ಷಣೆ ಬಗ್ಗೆ ಅವರಿಂದ ಸಲಹೆ ಸೂಚನೆಗಳನ್ನ ಪಡಿಬಹುದು. ಒಳ್ಳೇದು ಡಾಕ್ಟರ್ ಸಂತೋಷ್ ಶಿಂದೆ ಅವರೇ. ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ವಿಶ್ವ ನಾಯಿ ಹುಚ್ಚು ರೋಗದ ದಿನಾಚರಣೆ ಸಂದರ್ಭದೊಳಗೆ ಈ ರೋಗದ ಬಗ್ಗೆ ತಾವು ಸಾಕಷ್ಟು ಜಾಗೃತಿ ಮೂಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದೀರಿ. ಯಾವ ರೀತಿ ನಮ್ಮ ರೈತರು ಈ ರೋಗದ ಬಗ್ಗೆ ಕಾಳಜಿ ವಹಿಸಬೇಕು, ಯಾಕಪ್ಪ ಅಂತಂದ್ರೆ ಇದು ಬಹಳ ಅಪಾಯಕಾರಿಯಾದಂತಹ ಒಂದು ರೋಗ, ಒಂದು ವೇಳೆ ಇದು ನಮ್ಮ ಶರೀರವನ್ನು ಹೋಗ್ತು ಅಂತಂದ್ರೆ ಅದಕ್ಕೆ ಬಹಳಷ್ಟು ಸಮಸ್ಯೆಗಳು ಉದ್ಭವ ಆಗುವಂತಹದ್ದು ಮತ್ತು ಮಾರಣಾಂತಿಕವಾಗಿ ಪರಿಣಮಿಸುವಂತಹ ಒಂದು ಸಾಧ್ಯತೆ 100% ಇರ್ತದೆ ಅನ್ನುವಂತಹ ಮಾತು ನಮ್ಮನ್ನ ನಿಜವಾಗಿಯೂ ಎಚ್ಚರದೊಳಗೆ ಇಡಬೇಕಾಗ್ತದೆ. ಅದಕ್ಕೆ ಅಲಕ್ಷ್ಯ ಮಾಡುವಂತಹ ಯಾವುದೇ ಸಂದರ್ಭ ಕೂಡ ನಾವು ಸ್ವಾಗತ ಮಾಡಬಾರ್ದು. ಅದಕ್ಕೆ ಯಾವಾಗ ಈ ರೋಗ ಬರ್ತದ ಅಂತಂದ್ರೆ ಯಾವತ್ತ ನಮಗೆ ಹುಚ್ಚನಾಯಿ ಕಡಿತು, ಪ್ರಾಣಿಗೆ ಕಡಿಬಹುದು, ಮನುಷ್ಯರಿಗೆ ಕಡಿಬಹುದು, ಆ ದಿನದಿಂದನೇ ಅದಕ್ಕೆ ಲಸಿಕಾ ಕಾರ್ಯಕ್ರಮದ ಕಡೆ ನಾವು ಲಕ್ಷ್ಯ ವಹಿಸಬೇಕಾಗ್ತದೆ. ಮತ್ತೆ ಲಸಿಕೆಗಳು ಅಂತೂ ಲಭ್ಯ ಇರ್ತಾವ, ತಾವು ಸಂಪರ್ಕ ಮಾಡಿ ಪಶು ವೈದ್ಯರ ಹತ್ರ ಹೋಗಿ ಅಥವಾ ಯಾವುದೇ ವೈದ್ಯರ ಕಡೆನೂ ತಾವು ಈ ಸಂದರ್ಭದೊಳಗೆ ಭೇಟಿಯಾದ್ರೆ ಅದನ್ನ ವಾರ್ ಫೂಟಿಂಗ್ ಮೇಲೆ ಯುದ್ಧದ ಉಪಾಧಿಯೊಳಗೆ ಚಿಕಿತ್ಸೆ ಕೊಡುವಂತಹ ಒಂದು ವ್ಯವಸ್ಥೆ ಇದ್ದೇ ಇರ್ತದೆ. ಅದಕ್ಕೆ ಈ ಒಂದು ವಿಚಾರವನ್ನ ಮುಚ್ಚಿಡಬಾರ್ದು ಯಾವುದೇ ಕಾರಣಕ್ಕೆ. ಅಕಸ್ಮಾತ್ ಅಂತ ಒಂದು ಸಂದರ್ಭ ಬಂತು, ಇಲ್ಲ ನಮಗ್ ಗೊತ್ತಾಗಲಾರದೆ ನಾಯಿ ಕಡದ ಅದು ಗೊತ್ತೇ ಆಗಿಲ್ಲ ಅನ್ನುವಂತಹ ಒಂದು ವಿಚಾರಗಳು ಇದ್ದೇ ಇರ್ತಾವ. ಆದ್ರೂ ಕೂಡ ನಾವು ಇದ್ರ ಕಡೆ ಬಹಳಷ್ಟು ಕಾಳಜಿ ವಹಿಸಬೇಕಾಗ್ತದೆ. ಈ ಎಲ್ಲಾ ವಿಚಾರಗಳ ಬಗ್ಗೆ ನಮ್ಮ ರೈತರಿಗೆ ತಾವು ಹೇಳಿಕೊಟ್ಟಿದ್ದೀರಿ, ಅದಕ್ಕಾಗಿ ತಮಗ ಧನ್ಯವಾದಗಳು. ಧನ್ಯವಾದಗಳು. ಇದುವರೆಗೆ ವಿಶ್ವ ರೇಬಿಸ್ ದಿನಾಚರಣೆ ಸಂದರ್ಭದಲ್ಲಿ ಇಂಡಿ ಕೃಷಿ ವಿಜ್ಞಾನ ಕೇಂದ್ರದ ಪಶುವೈದ್ಯಾಧಿಕಾರಿಗಳಾಗಿರುವ ಡಾ ಸಂತೋಷ್ ಶಿಂದೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಡಾ ಸೋಮಶೇಖರ ಎಸ್ ರುಳಿ. ಈಗ ಕೇಳಿ ಜನಪದ ಸಂಗೀತ. ಇಂಡಿ ತಾಲೂಕು ನಿಂಬಾಳ್ ಗ್ರಾಮದ ಮಲ್ಲಿಕಾರ್ಜುನ ರುಗಿ ಹಾಗೂ ಸಂಗಡಿಗರಿಂದ. ಸದ್ಗುರುವಿನ ಕರುಣಾಗ್ನಿಯೇ ಜೀವನದಲ್ಲಿಯ ಒಂಟಿ ಜೋಡು ಹಾಗೂ ಮೂಮುಖ ಮುಳ್ಳುಗಳನ್ನು ಸುಡಬಲ್ಲದು. ಏನ್ ಬಾರ ನಟ್ಟಿ ತಪ್ಪ ಎನಗ ಮುಳ್ಳ ಬ್ಯಾನಿ ತಾಳೇಳಲಾರೇನಪ್ಪ ಇದರ ಗೋಳ. ಏನ್ ಬಾರ ನಟ್ಟಿ ತಪ್ಪ ಎನಗ ಮುಳ್ಳ ಬ್ಯಾನಿ ತಾಳೇಳಲಾರೇನಪ್ಪ ಇದರ ಗೋಳ. ಹಡ್ಡಿ ನೋಡಿದರ ಸಿಗವಲ್ಲದಂಥ ಮಾಯಾದ ಮುಳ್ಳ ಇದು ಬಹಳ ಮಂದಿಗೆ ಮುರಿದು ಮಾಡಿ ತಪ್ಪ ಮಳ್ಳ. ಏನು ಬಾರ ನಟ್ಟಿ ತಪ್ಪ ಎನಗ ಮುಳ್ಳ ಬ್ಯಾನಿ ತಾಳೇಳಲಾರೇನಪ್ಪ ಇದರ ಗೋಳ. ಮಾನ ಅಭಿಮಾನ ಎರಡು ಜೋಡ ಮುಳ್ಳ ಎನ್ನ ಕಿವ್ಯಾಗ ಬಡಿದು ಕಂಡಿ ತಪ್ಪ ಜೀವಾಳ. ಸರರ ರವಿಶಾವೇರಿ ಅಂಗಾಲ ತಲೆಯಾಗ ಜುಮ್ಮ ಹಿಡಿದು ಒಳಕಿ ತಪ್ಪ ನಾಭೀಸ್ತಲ. ಏನು ಬಾರ ನಟ್ಟಿ ತಪ್ಪ ಎನಗ ಮುಳ್ಳ ಬ್ಯಾನಿ ತಾಳೇಳಲಾರೇನಪ್ಪ ಇದರ ಗೋಳ. ಸ್ವಾದ ರುಚಿ ಎಂಬ ಎರಡು ಜೋಡ ಮುಳ್ಳ ಇವು ಬಹಳ ಮಂದಿಗೆ ಮುರಿದು ಮಾಡ್ಯಾವಪ್ಪ ಗೋಳ. ಸ್ವಾದ ರುಚಿಗಳೆಂಬ ಜೋಡ ಮುಳ್ಳ ಇವು ಬಹಳ ಮಂದಿಗೆ ಮುರಿದು ಮಾಡ್ಯಾವಪ್ಪ ಗೋಳ. ನಾಲ್ಗಿಯೊಳಗ ಮುರಿದಿ ತಪ್ಪ ಬ್ಯಾಲದ ಮುಳ್ಳ ಎನ್ನ ಹೊಟ್ಟಿಯೊಳಗ ಉರುಪು ಬಿಟ್ಟಿದೆ ಎಂಥ ಕಾಳ. ಏನು ಬಾರ ನಟ್ಟಿ ತಪ್ಪ ಎನಗ ಮುಳ್ಳ ಬ್ಯಾನಿ ತಾಳೇಳಲಾರೇನಪ್ಪ ಇದರ ಗೋಳ. ಹೆಣ್ಣು ಹಣ್ಣು ಮಣ್ಣು ಇವು ಮೂರ ಮುಳ್ಳ ಎನ್ನ ಕಣ್ಣೋಳು ಚುಚ್ಚಾವಪ್ಪ ಎಂಥ ಕಾಳ. ಹೆಣ್ಣು ಹಣ್ಣು ಮಣ್ಣು ಇವು ಮೂರ ಮುಳ್ಳ ಎನ್ನ ಕಣ್ಣೋಳು ಚುಚ್ಚಾವಪ್ಪ ಎಂಥ ಕಾಳ. ಎಲ್ಲಕ್ಕಿಂತ ದೊಡ್ಡು ಇವು ದೊಡ್ಡಿ ಮುಳ್ಳ ಮೂರು ಲೋಕಕ್ಕೆಲ್ಲ ಮುರಿದು ಮಾಡ್ಯಾವಪ್ಪ ಕುಳ್ಳ. ಏನು ಬಾರ ನಟ್ಟಿ ತಪ್ಪ ಎನಗ ಮುಳ್ಳ ಬ್ಯಾನಿ ತಾಳೇಳಲಾರೇನಪ್ಪ ಇದರ ಗೋಳ. ಬೇಕಾಗಿ ಮುರಿಸಿಕೊಂಡಿರಪ್ಪ ನೀವು ಮುಳ್ಳ ನಿಮ್ಮ ಕಾಲ ತಾವು ಬೇಲಿಯಾಗ ಹೋಗಿ ಹಾಯಲಿಲ್ಲ. ಬೇಕಾಗಿ ಮುರಿಸಿಕೊಂಡಿರಪ್ಪ ನೀವು ಮುಳ್ಳ ನಿಮ್ಮ ಕಾಲ ತಾವು ಬೇಲಿಯಾಗ ಹೋಗಿ ಹಾಯಲಿಲ್ಲ. ತಾ ಮಾಡಿ ಎನಗ ತಂದು ಇಟ್ಟಾವ ಕಾಳ ನಾ ಯಾರ ಮುಂದೆ ಹೇಳಲಪ್ಪ ನನ್ನ ಗೋಳ. ಲೈನ ದಾರಿಲೆ ನಾ ಇದ್ದು ನಂದ್ಯಾಳ ಗುರು ಸಂಗತಿಲೆ ಸುಟ್ಟಿನಪ್ಪ ಎಷ್ಟು ಮುಳ್ಳ. ಏನು ಬಾರ ನಟ್ಟಿ ತಪ್ಪ ಎನಗ ಮುಳ್ಳ ಬ್ಯಾನಿ ತಾಳೇಳಲಾರೇನಪ್ಪ ಇದರ ಗೋಳ. ಹಡ್ಡಿ ನೋಡಿದರ ಸಿಗೋಲದಂತ ಮಾಯಾದ ಮುಳ್ಳ ಇದು ಬಹಳ ಮಂದಿಗೆ ಮುರಿದು ಮಾಡಿ ತಪ್ಪ ಮಳ್ಳ. ಏನು ಬಾರ ನಟ್ಟಿ ತಪ್ಪ ಎನಗ ಮುಳ್ಳ ಬ್ಯಾನಿ ತಾಳೇಳಲಾರೇನಪ್ಪ ಇದರ ಗೋಳ. ಬ್ಯಾನಿ ತಾಳೇಳಲಾರೇನಪ್ಪ ಇದರ ಗೋಳ. ಶ್ರೀ ನಿಂಬಾಳ ರಾನಡೆ ಗುರುದೇವರ ಚರಿತ್ರೆ ಪದರೂಪದಲ್ಲಿ. ರಾಮಚಂದ್ರ ಮಹಾರಾಜ ರಾನಡೆ ಬ್ರಹ್ಮವಿದ್ಯಾವಂತ ಭಕ್ತಿ ಜ್ಞಾನ ವೈರಾಗ್ಯಭೂತದಯ ಕೋಮಲ ಹೃದಯ ಸಂತ ಕೋಮಲ ಹೃದಯ ಸಂತ. ರಾಮಚಂದ್ರ ಮಹಾರಾಜ ರಾನಡೆ ಬ್ರಹ್ಮವಿದ್ಯಾವಂತ ಭಕ್ತಿ ಜ್ಞಾನ ವೈರಾಗ್ಯಭೂತದಯ ಕೋಮಲ ಹೃದಯ ಸಂತ ಕೋಮಲ ಹೃದಯ ಸಂತ. ಪರೋಪಕಾರಿ ಪುಣ್ಯವಂತ ಈ ಜಗದೊಳು ಪ್ರಖ್ಯಾತ ಅಗಾಧ ಲೀಲಾ ಆತ್ಮಜ್ಞಾನ ಪ್ರಕಟ ಮಾಡಿದ ದಾತ ಅಧ್ಯಾತ್ಮ ಕಾಲೇಜ ಆನಂದ ಸಾಮ್ರಾಜ್ಯ ಹೇಳುವರು ವಿಶಾಲ ವಕ್ತ ಇವರ ಸವರ್ಣ ಯಾರು ಕೇಳಿಕೊಂಡರೂ ಅವರು ಜೀವನ ಮುಕ್ತ ವಿಶ್ವಾಸ ಗುರುವಿನ ಮ್ಯಾಲ ಮನಸ್ಸು ನಿಶ್ಚಲ ಅಂತರಂಗದಲ್ಲಿ ರಂಗದಲ್ಲಿ ಸ್ಟೇಷನ್ ಐತಿ ನಿಂಬಾಳ ಆಶ್ರಮ ನಿರ್ಮಳ ಹವಾ ಶುದ್ಧವಲ್ಲಿ ಶುದ್ಧವಲ್ಲಿ ನಿಂಬರಗಿ ಕ್ಷೇತ್ರ ಇವರಿಂದ ಗುಡಿಯಾದದ್ದು ಭಕ್ತರು ಬರುವರಲ್ಲಿ ಬರುವರಲ್ಲಿ ದಾಮೋಜಿ ಪಂತನ ಅವತಾರ ನಿಜ ಭಕ್ತ ಪರಮ ಉದ್ಧಾರ ಭಾವುರಾಯರ ವರದ ಪುತ್ರ ಕೌತುಕ ಮಾಡಿದರು ಗುಣವಂತ ಇವರ ಗ್ರಂಥ ಚರಿತ್ರ ಅದ್ಭುತ ಸರ್ವ ರಾಷ್ಟ್ರದೊಳು ಪ್ರಖ್ಯಾತ ರಾಮಚಂದ್ರ ಮಹಾರಾಜರಾನಡೆ ಬ್ರಹ್ಮವಿದ್ಯಾವಂತ ಭಕ್ತಿ ಜ್ಞಾನ ವೈರಾಗ್ಯ ಭೂತದಯ ಕೋಮಲ ಹೃದಯ ಸಂತ, ಕೋಮಲ ಹೃದಯ ಸಂತ. ಇವರು ಚಿಕ್ಕಂದಿನಲ್ಲಿ ಸಾಲಿ ಕಲಿಯುವಾಗ ಬಹಳ ತರ್ಕಶಕ್ತಿ, ಇವರ ವಾಕ್ಯದ ನಾಲಿಗೆಯ ಕೊನೆಯಲ್ಲಿ ಸರಸ್ವತಿಯ ವಸತಿ. ಪ್ರತ್ಯೇಕ ಇತ್ತೆಯಲ್ಲಿ ಪಹಿಲ ನಂಬರ ಹಿಂಗ ಪಾಠ ಶಕ್ತಿ. ಅಂತಗುಣಾಚಲಕ ಹಗಲು ರಾತ್ರಿ ಶ್ರೀಕೃಷ್ಣನ ಯುಕ್ತಿ. ಹಿಂಗ ಅಭ್ಯಾಸ ಮಾಡಿ ಅಂಗ ಶೋಷಣೀಯಾಯಿತು ಅವನಿಗೆ ಏಕಕುಲಾತಿ. ವೈದ್ಯರ ಉಪಾಯ ಏನು ನಡೆಯಲಿಲ್ಲ ತಾಯಿ ಮಾಡಳ ಪ್ರೀತಿ. ಸುಕ್ಷೇತ್ರ ಇಂಚಗೇರಿಗೆ ಬಂದರೂ ಸಾಗಿ ದೊರೆತ ಮಹಾರಾಜ ಮಹಾರಾಜ. ಗುರುರಾಯ ಪ್ರಸನ್ನ ಆದ ಕೊಟ್ಟ ನಿಜ ಬೋಧ ಹೊತ್ತಾರ ಇವರು ಬೋಜ. ದಿನ ದಿನಕ ಗುಣವಾಯಿತೋ ಶಕ್ತಿ ಬಂದಿತೋ ಮುಖದ ಮೇಲೆ ಒಳ್ಳೆಯ ತೇಜ.